ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರುಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 90%. ರಾಯಚೂರು ಜಿಲ್ಲೆ ಒಳಗ 80%, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85% ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು, ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೇ, ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಾವು ಹಿಂದಿನ ಸರ್ತಿ ಛಲಮದ ಅಂದ್ರೆ ಹಠಮದ ಇರಬಾರ್ದು, ನಾ ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ತಿಳ್ಕೊಳ್ಬಾರ್ದು, ಇತರ ಏನೇ ಸಲಹೆ ಸೂಚನೆ ಕೊಟ್ಟರುಗಳನ್ನ ನಾವು ಸರಿಯಾಗಿ ತೆಗೆದುಕೊಳ್ಬೇಕು, ಮತ್ತೆ ಈ ಹಠಮಾರಿತನದಿಂದ ಏನೇನೆಲ್ಲ ಪ್ರಸಂಗಗಳಾಗ್ತವೆ, ಏನೇನೆಲ್ಲ ಪರಿಸ್ಥಿತಿ ಬರ್ತದೆ, ಅದನ್ನ ನಾವು ಹೇಗೆ ತಪ್ಪಿಸ್ಬೇಕು, ತಂದೆ ತಾಯಿ ಮಕ್ಕಳಿಗೆ ಹಠ ಮಾಡಲಾರ್ದ ಹಾಗೆ ಹೇಗೆ ಬೆಳೆಸಬೇಕು ಅನ್ನೋದ್ರ ಕುರಿತಂಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತು ನಾನೇ ಎಲ್ಲ ನನ್ನಿಂದ ಎಲ್ಲ ಅನ್ನುವಂತ ಒಂದು ಮದ ಅಂತಂದ್ರೆ ಹಾ ಧನಮದ, ಅದಿದ್ರೆ ಎಲ್ಲ ಅಂತ ಹೇಳುವಂತ ಮದ ಇದು. ಅದಕ್ಕೆ ಒಂದು ಗಾದೆ ಮಾಡಿಬಿಟ್ಟಿದ್ದಾರೆ, ದುಡ್ಡೇ ದೊಡ್ಡಪ್ಪ ಅಂತ ಹೇಳಿ. ಅಂದ್ರೆ ದುಡ್ಡಿನಿಂದಾನೇ ಎಲ್ಲವನ್ನ ನಾವು ಪಡೆದುಕೊಳ್ಬಹುದು, ದುಡ್ಡೇ ಎಲ್ಲದಕ್ಕೂ ಸಾರಥಿ, ನಾನೇ ಎಲ್ಲ ಅಂತ ಹೇಳೋ ಹಾಗೆ ಜನ ಹೆಚ್ಚು ಹಣ ಇದ್ದಷ್ಟು ಒಂಥರ ಅದವರಿಗೆ ಮದ ಏರ್ಬಿಟ್ಟಿರುತ್ತೆ, ಸಾಕಷ್ಟು ಹಣ ಇದೆ ಅಂತ ಹೇಳಿ ತಮ್ಮಲ್ಲಿ. ಅದ್ರ ಬಗ್ಗೆ ಏನಂತೀರಾ? ಆದ್ರೆ ದುಡ್ಡೇ ದೊಡ್ಡಪ್ಪ ಆ ಗಾದೆ ಇನ್ನೊಂದ್ ಸ್ವಲ್ಪ ಮುಂದುವರಿಯುತ್ತೆ, ಬಹಳ ಜನರಿಗೆ ಗೊತ್ತಿಲ್ಲ ಅದು. ದುಡಿಮೆಯೇ ಅದರಪ್ಪ. ದುಡ್ಡು ದೊಡ್ಡಪ್ಪ ಆದ್ರೆ ದುಡಿಮೆಯೇ ಅದರಪ್ಪ, ದುಡ್ಡಾಗನೆ ದುಡ್ಡು ಬರೋದು ಅಂತ. ಆ ದುಡಿಮೆಯಿಂದ ದುಡ್ಡು ಬಂದ್ರೆ ಮದ ಬರಲ್ಲ, ಸುಮ್ಮನೆ ಬರುತ್ತಲ್ಲ, ಅನ್ಯಾಯದ ಹಣ ಬರುತ್ತಲ್ಲ ಅಥವಾ ಶ್ರಮ ಇಲ್ಲದೆ ಬರುತ್ತಲ್ಲ, ಅದರಿಂದ ಮದ ಬರುತ್ತೆ. ಹೌದು. ಆದ್ರಿಂದ ಧನವನ್ನ ಯಾವಾಗ್ಲೂ ನಾವು ದುಡಿಮೆಯಿಂದ ಪಡಿಬೇಕು, ದುಡ್ದಷ್ಟು ಮಾತ್ರ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಹಿರಿಯರ ಅಪೇಕ್ಷೆ. ಆದ್ರಿಂದ ಮತ್ತು ಈ ಹಣ ಇಲ್ದೇನು ಬದುಕಕ್ಕಾಗಲ್ಲ, ಹಣ ಇಲ್ಲದೆ ಏನೂ ಇಲ್ಲ. ಕೂತು ಉಂಡ್ರೆ ಕುಡಿಕೆ ಹೊನ್ನು ಸಾಲದು, ಕುಡಿಕೆ ಹೊನ್ನು ಸಾಲದು. ಅಂದ್ರೆ ನೀವು ಬೇಕಾದಷ್ಟಿದ್ರು ಅಂದ್ರೆ ದುಡಿಮೆಯಿಂದ ಬಂದಂತಹದ್ದು ಶ್ರೇಷ್ಠವಾದ್ದು, ಎಲ್ಲಿ ದುಡಿಲಾರದೆ ಬರ್ತದೋ ಅದು ಅದನ್ನು ವಿಷಯ ಅಂತ ತಿಳಿಬೇಕು ಅಂತ ಹೇಳಿ ನಮ್ಮ ಹಿರಿಯರು ಭಾವಿಸ್ಕೊಂತಾ ಇದ್ರು. ಇನ್ನು ಧರ್ಮದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹಣ ಸಂಚಯ ಆಗಬಾರದು ಅನ್ನೋ ಕಾರಣಕ್ಕಾಗಿ ಉಚಿತ ಸೇವೆ ಅಥವಾ ದಾಸೋಹ ಅನ್ನುವಂತಹ ಒಂದು ಪರಿಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ರು. ಅಂದ್ರೆ ನಮಗೆ ಏನು ಪರಮಾತ್ಮ ಕೊಟ್ಟಿದ್ದಾನೆ ಆ ಶಕ್ತಿ, ಅದರಿಂದ ನಾವು ದೇಹನ ದುಡಿಸಿ ಮಾಡಿದಂತದಕ್ಕೆ ಪ್ರತಿಫಲ ಬರಲೇಬೇಕು ಅಂತ ಬಯಸಬಾರದು ಅಂತ ಹೇಳಿ ಅನ್ಕೊಂಡಿದ್ರು. ಆದ್ರೆ ಇದು ಇವಾಗ 21ನೇ ಶತಮಾನದಲ್ಲಿದ್ದೀವಿ ನಾವು, ವಿಜ್ಞಾನ ಯುಗದಲ್ಲಿದ್ದೀವಿ, ಮತ್ತು ಪಾಶ್ಚಿಮಾತ್ಯರಲ್ಲಿದ್ದಂತಹ ವ್ಯಾಪಾರಿ ಪದ್ಧತಿ, ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರಲ್ಲಿದ್ದಂತಹ ವ್ಯಾಪಾರಿ ಪದ್ಧತಿಯನ್ನ ಈಗೆಲ್ಲರೂ ಕಲ್ತ್ಕೊಂಡ್ಬಿಟ್ಟಿದೀವಿ, ನಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ಬಿಟ್ಟಿದೀವಿ, ಗೊತ್ತಿಲ್ಲೇನೆ ಬಂದ್ಬಿಟ್ಟಿದೆ. ಇವಾಗ ಅದನ್ನೇ ಧರ್ಮಯುತವಾಗಿ ನ್ಯಾಯಯುತವಾಗಿ ಮಾಡೋಣ. ಅದು ನಮ್ಮಲ್ಲಿ ವೈಶ್ಯರು ಅಂತ ಇದ್ರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನುವಾಗ ಅಲ್ಲಿ ವ್ಯಾಪಾರದ್ದೇ ಇದ್ದಿದ್ದು, ವ್ಯಾಪಾರದಲ್ಲಿಯೂ ಕೂಡ ಧರ್ಮವನ್ನ ಪಾಲ್ಸಕ್ ಬರುತ್ತೆ. ಆದ್ರಿಂದ ಧನ ಅತಿ ಸಂಗ್ರಹ ಆಗಂಗೆ ನಾವು ಮಾಡಬಾರದು. ಅಪರಿಗ್ರಹ ಅಪರಿಗ್ರಹ ಅಂತ ಬಹಳ ಅದ್ಭುತವಾದ ತತ್ವ ಅದು, ಅಂದ್ರೆ ಸಿಕ್ಕಿ ಸಿಕ್ಕಿದ್ನೆಲ್ಲ ಬಾಚಿಕೊಳ್ಳೋದು ಪರಿಗ್ರಹ, ಬಂದ್ಬಿಡ್ಲಿ ಅದು ಯಾವ ರೂಪದಲ್ಲಾರ ಬರಲಿ ಬರಲಿ ಅಲ್ಲ. ಅದಕ್ಕೆ ಯೋಗ ಮಾರ್ಗದಲ್ಲಿ ಇರ್ತಕ್ಕಂತವರು, ದೈವತ್ವದ ಕಡೆಗೆ ಸಾಗಬೇಕು ಅಂತಕ್ಕಂತವರು ಹಣದ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು. ಬಸವಣ್ಣವರೊಂದು ವಚನ ಹೇಳ್ತಾರೆ, ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನಕ್ಕೆ ವೇಳೆಯ ಹುದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲದೆ ಕೂಡಲ ಸಂಗಮದೇವ. ಅಂದ್ರೆ ಕಾಂಚನವನ್ನ, ಕಾಂಚನ ಅಂದ್ರೆ ಹಣ ಅಥವಾ ಚಿನ್ನ, ಅದನ್ನ ನಾಯಿಗೆ ಹೋಲಿಸ್ತಾರೆ. ಅಲ್ಲಿ ಹಣದ್ದು ತಪ್ಪಲ್ಲ, ಹಣಕ್ಕೆ ತನ್ನದೇ ಆದಂತಹ ಒಂದು ಜೀವ, ಅದಕ್ಕೆ ಪ್ರಜ್ಞೆ ಇಲ್ಲ, ಅದು ಕೂಡ ಜಡನೆ. ಆದ್ರೆ ಮನುಷ್ಯ ಅದಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾನೆ ಅಂದ್ರೆ, ಅದಕ್ಕೋಸ್ಕರ ದೇವರನ್ನು ಬಿಡಬಲ್ಲ, ತಂದೆ ತಾಯಿಗಳನ್ನು ಬಿಡಬಲ್ಲ, ತನ್ನ ನೀತಿ ಮೌಲ್ಯ ಎಲ್ಲವನ್ನು ಬಿಟ್ಬಿಡ್ತಾನೆ. ಇದು ಒಳ್ಳೇದಲ್ಲ, ಇದು ಧನಮದ ಅಂದ್ರೆ ಅದು ನಮ್ಮನ್ನ ಕೆಳಮುಖವಾಗಿ ಕರ್ಕೊಂಡು ಹೋಗ್ತಿತ್ತು ಅಂದ್ರೆ, ಅಧೋಮುಖ ಕೆಟ್ಟದ್ರ ಕಡೆ ಕರ್ಕೊಂಡು ಹೋಗ್ತಿತ್ತು ಅಂದ್ರೆ ಅದು ಒಳ್ಳೇದಲ್ಲ, ಧನಮದ ಅದು. ಅದೇ ಹಣವನ್ನ ಶರೀಫ್ ಅಜ್ಜ ಒಂದು ದೃಷ್ಟಿಯಿಂದ ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ, ಹಣ ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಕಾಲಿನ ಮೆಟ್ಟಾಗಬೇಕು, ತಲೆಯ ಜುಟ್ಟಾಗಬಾರ್ದು. ನಿಜ ನಿಜ. ಅಂದ್ರೆ ಹಣ ನಮ್ಮೇಲೆ ಸವಾರಿ ಮಾಡಬಾರ್ದು, ನಾವು ಹಣವನ್ನ ಕಂಟ್ರೋಲ್ ಮಾಡಬೇಕು. ಅಂದ್ರೆ ಏನಾದ್ರೂ ಒಂದು ಉದಾಹರಣೆ, ಈಗ ನಿಮ್ಮ ಕಪಾಟಲ್ಲಿ ಒಂದು 50,000 ಹಣ ಇದೆ, ನಿಮ್ಮ ಮನೆಗೋ ಮಕ್ಕಳಿಗೋ ಅಥವಾ ನಿಮ್ಮ ಪತ್ನಿಗೋ ಏನೋ ಒಂದು ಅಗತ್ಯವಾದ ಕೊಡಿಸಬೇಕಾಗಿದೆ, ಅವ್ರಿಗ ಅಗತ್ಯ ಇದೆ ಅದು, ಆದ್ರೂ ನೀವು ಅದನ್ನ ಹಣ ಬಿಚ್ಚಲ್ಲ, ಇಲ್ಲ ಕೊಡಲ್ಲ, ಅವ್ರಿಗ ಕಾಯಿಲೆ ಬಂದಿರಬಹುದು ಏನೋ ಬಂದಿರಬಹುದು, ಇಂತಹ ಸಂದರ್ಭದಲ್ಲೂ ಹಣ ತೆಗಿಲಿಲ್ಲ ಅಂದ್ರೆ ಅವನು ದುಡ್ಡಿದ್ದರೆ ಏನು ಉಪಯೋಗ, ಅದು ಹಣದ ದಾಸ, ಹಣದ ದಾಸ, ಧನದಾಸ, ಧನದಾಸ. ಅದೇ ನಿನ್ನ ಹತ್ರ ನಾನೊಬ್ಬ ವ್ಯಕ್ತಿ ನೋಡಿದ್ದೀನಿ, ಅವ್ರಿಗೆ ತುಂಬಾ ಶ್ರೀಮಂತರೇನಲ್ಲ ಅವ್ರು, ಅಂದ್ರೆ ಒಂದು 3-4 ಎಕರೆ ಕಾಫಿ ತೋಟ ಇರ್ಬೋದು, ಅವರ ಅಪ್ಪಂದೊಂದು ಸ್ವಲ್ಪ ಪೆನ್ಷನ್ ಬರ್ತಿರ್ಬೋದು, ಅಮ್ಮ ಮಗ ಇಬ್ಬರೇ ಇರ್ತಾರೆ, ಅವರು 6 ಖಂಡಗಳು ಅಡ್ಡಾಡಿದ್ದಾರೆ, ಅಂದ್ರೆ 20-30 ದೇಶಗಳಿಗೆ ಹೋಗಿ ಬಂದಿದ್ದಾರೆ. ಅದು ಅಂದ್ರೆ ಹಣವನ್ನ ಅವ್ರು ಚೆನ್ನಾಗಿ ಬಳಸ್ಕೊಂತಿದ್ದಾರೆ, ಇಡೋದಿಲ್ಲ. ಅವರು ಹೇಳ್ತಿರ್ತಾರೆ, ಸ್ವಾಮೀಜಿ ನನ್ನ ಫೋನ್ ಪೇ ನಲ್ಲಿ ಇಷ್ಟಿದೆ, ಇವಾಗ ಕಳಿಸಿರ್ತೀನಿ, ನಾಳೆ ಕೊಡಿಸ್ಬಿಡ್ತೀರಾ, ಅಂದ್ರೆ ಈ ಪ್ರವಾಸದಲ್ಲಿ ಹೋದಾಗ ಹೇಳ್ತಿರ್ತಾರ ಅವ್ರು. ಅಂದ್ರೆ ಎಷ್ಟಿದೆ ನನ್ನ ಅಕೌಂಟ್ ಅಲ್ಲಿ ಅಷ್ಟು ಖಾಲಿ ಮಾಡ್ಕೊಳ್ಳೋಕು ಸಿದ್ಧ, ಆಮೇಲೆ ಮತ್ತೆ ಬಂದೇ ಬರುತ್ತೆ ಅನ್ನೋದು ಅವ್ರಿಗೆ ಖಾತ್ರಿ. ಇದು ನೀವು ಹಣವನ್ನು ಬಳಸ್ಕೊಳ್ಳೋ ರೀತಿ ಅಂದ್ರೆ, ನಿಮ್ಮ ಸುಖಕ್ಕಾಗಿ, ನಿಮ್ಮವರ ಸುಖಕ್ಕಾಗಿ ಹಣವನ್ನ ಚೆನ್ನಾಗಿ ಬಳಸಿ. ಕೆಲವ್ರಿಗೊಂದು ಹುಚ್ಚಿರುತ್ತೆ, ಏನಪ್ಪ ಅಂದ್ರೆ ನಾನು 1 ಕೋಟಿ ರೂಪಾಯಿ ಮಾಡೇ ಸಾಯ್ಬೇಕು, ನೋಡೇ ಸಾಯ್ಬೇಕು, ಏನ್ ಪ್ರಯೋಜನ? ಇಂತ ಒಂದು ಹುಚ್ಚು ಆಸೆಗಳನ್ನ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಕೋಟಿಗೆ ಹಣ ಗಳಿಸಿದ್ರಿ, ಕೋಟಿ ಹಣ ಗಳಿಸ್ಬಿಟ್ರಿ, ಅದನ್ನ ಏನ್ ಮಾಡಿದ್ರಿ? ಎಲ್ಲಿಡ್ತೀರಾ ನೀವು? ಬ್ಯಾಂಕಲ್ಲಿ ಇಡ್ಬೇಕಲ್ವ? ಮನೇಲಂತೂ ಇಟ್ಕೊಳಕಾಗ, ಅಥವಾ ಇಟ್ಕೊಂಡು ಅಡ್ಡಾಡಕ್ಕೂ ಬರಲ್ಲ, ಬರಲ್ಲ ಬರಲ್ಲ. ಅಥವಾ 1 ಕೋಟಿ ರೂಪಾಯಿಂದ ಒಂದ್ ಚಿನ್ನದ ಗಟ್ಟಿ ಮಾಡಿಬಿಟ್ಟು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡಿದ್ರೆ ಹುಚ್ಚ ಅಂತ. ಅಂದ್ರೆ ನಿಮ್ಮ ಆಸೆಗಳು ಹುಚ್ಚುಚ್ಚಾಕಾರವಾಗೂ ಇರಬಾರ್ದು. ಯಾವತ್ತು ಜೀವನದಲ್ಲಿ ಕೆಲವರು ಅಂತ ಇಂತ ಸಣ್ಣ ಆಸೆಗಳನ್ನ ಇಟ್ಕೊಂಡಿದ್ದ. ಒಬ್ಬ ಬಡವ ಬಂದಿದ್ದ ನನ್ನ ಹತ್ರ, ಅವನೊಂದು ಹುಚ್ಚು, ಒಬ್ಬನೇ ಮಗ ತಂದೆಗೆ, ತಂದೆ ಸ್ವಂತ ಮನೆ ಗಳಿಸಿದ್ದಾರೆ, ಈಗ ಇವನು ಬಾಡಿಗೆ ಮನೆಗಿದ್ದಾನೆ. ಆದ್ರೆ ಅವನದೇನಂದ್ರೆ ನಂದು ಒಂದು 1 ಪಾವುಗುಂಟೆ ಆದ್ರೂ ಯಾಕೆ ಆಗ್ಲಿ ನಾನು ಜಾಗ ತಗೊಂಡು ಮನೆ ಕಟ್ಟಿ ನೋಡ್ಬೇಕು, ಸ್ವಂತ ಮನೆ ಬೇಕು ಅಂತ. ಆ ಕಾಲ್ಗುಂಟೆನಲ್ಲಿ, ಕಾಲ್ಭಾಗದಲ್ಲಿ ಅಂದ್ರೆ ಒಂದು 10 ಅಡಿಗಿಂತ ಕಡಿಮೆ ಬರುತ್ತೆ, 10x10 ಕಡಿಮೆ ಬರ್ತದೆ, ಕಟ್ಟಿ ಏನ್ ಸಾಧಿಸ್ತ ಅವನಿಗೆಪ್ಪ. ಮತ್ತೆ ಅವನ ಹತ್ರ ಇರೋದು ಹಣ ತುಂಬಾ ಕಡಿಮೆ, ಅದು ಅಕೌಂಟ್ ಅಷ್ಟು ತೆಗೆದ್ಬಿಟ್ರೆ ಮುಗ್ದಾಯ್ತು, ಇನ್ ಮುಂದಕ್ಕೆ ನಾಳೆ ಊಟಕ್ಕೂ ಕಷ್ಟ. ಇಂತ ಹುಚ್ಚು ಹುಚ್ಚು ಆಸೆಗಳನ್ನ ಇಟ್ಕೊಳ್ಬೇಕು, ಇದು ಮದ ಅವಾಗ ಅಥವಾ ಹುಚ್ಚತನ. ನೀವೇನಾದ್ರೂ ದನದ ಹುಚ್ಚರಾದ್ರೆ, ಹಣದ ಹುಚ್ಚರಾದ್ರೆ ಇಷ್ಟು ಆಟ ಆಡಿಸುತ್ತೆ ಅದು. ಸಿದ್ದೇಶ್ವರಪ್ಪ ಅವರೊಂದು ಘಟನೆ ಹೇಳ್ತಿದ್ರು, ಒಂದು ಪಾಶ್ಚಿಮಾತ್ಯ ದೇಶ, ಒಬ್ಬನಿಗೊಂದು ಹುಚ್ಚು, ಏನು ಅಂದ್ರೆ ಮುತ್ತುರತ್ನ ವಜ್ರ ಇಡೋರೆ ಕೊಡಿಸೋದು, ಡಾಲರ್ ಗಳಿಸೋದು, ಅದನ್ನ ಖರೀದಿ ಮಾಡೋದು, ಆ ಮುತ್ತು ರತ್ನಗಳು ವಜ್ರ ವೈಡೂರ್ಯ. ಅದನ್ನು ಎಲ್ಲಿಡೋದು ಅಂದ್ರೆ ಒಂದು ಮನೆ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಮಾಡಿಸಿಬಿಟ್ಟಿದ್ದ. ಅದಕ್ಕೆ ಬಾಗಿಲು ಯಾರಿಗೂ ಗೊತ್ತಿಲ್ಲ, ಆ ನೆಲಸಮ ಬಾಗಿಲು, ಅದರಲ್ಲಿ ತಾನೊಬ್ಬನೇ ಹೋಗೋದು, ಅದನ್ನೆಲ್ಲ ರಾಶಿ ರಾಶಿ ನೋಡೋದು, ಆಮೇಲೆ ಬಂದ್ಬಿಡೋದು. ಆಮೇಲೆ ಹೀಗೆ ಒಂದ್ ದಿವಸ ಏನಾಯ್ತು, ಕ್ಯಾಂಡಲ್ ತಗೊಂಡು ಹೋಗ್ತಿದ್ದ ಅವನು ನೋಡೋದಕ್ಕೋಸ್ಕರ, ಮುಂಬತ್ತಿ ಬೆಳಕಚ್ಕೊಂಡು ಹೋಗ್ತಾ ಇದ್ದ. ಅದೇನಾಗಿದೆ, ಬಾಗಿಲು ಮುಚ್ಚಬೇಕಲ್ಲ ಕೆಳಗಡೆ ಹೋದ್ಮೇಲೆ, ಪೂರ್ಣ ಮುಚ್ಚಿಬಿಟ್ಟಿದ್ದಾನೆ, ಪೂರ್ಣ ಮುಚ್ಚಿದಾನೆ, ಕ್ಯಾಂಡಲ್ ಆರೋಗ್ಬಿಟ್ಟಿದೆ, ಆಕ್ಸಿಜನ್ ಕಡಿಮೆ ಆಯ್ತು, ಕ್ಯಾಂಡಲ್ ಆರೋಯ್ತು, ಇವನು ಉಸಿರು ಕಟ್ಟಕ್ ಶುರು ಆಯ್ತು. ಮತ್ತೆ ಎಲ್ಲಿ ಏನು ಹುಡುಕಾಡ್ದ, ಬಾಗಿಲು ಸಿಗ್ಲಿಲ್ಲ, ಏನೆಲ್ಲ ಮಾಡ್ದ. ಕಡೆಗೆ ಅವನ ಸ್ಥಿತಿ ಏನಾಯ್ತು ಅಂದ್ರೆ, ಆ ಸಾವಿನ ಸಂಕಟ ತಡೆಯಕ್ ಆಗ್ಲಾರ್ದೆ ಆ ಕ್ಯಾಂಡಲ್ ಕಚ್ಕೊಂಡು ಬಾಯಲ್ಲಿ ಹಂಗೆ ಜೀವ ಬಿಟ್ಟ. ಇದು ಹೆಂಗ್ ಗೊತ್ತಾಯ್ತು ಹೊರ ಜಗತ್ತಿಗೆ ಅಂದ್ರೆ, ಇವ್ರು ಹುಡುಕಾಡಿದ್ರು, ತಂದೆ ಎಲ್ಲ ಹೋದ, ತಂದೆ ಎಲ್ಲ ಹೋದ, ಒಬ್ನೇ ಮಗ ಹೆಂಡತಿ ಇಬ್ರು ಹುಡುಕಾಡಿದ್ರು, ಸಿಗ್ಲಿಲ್ಲ. ಕೊನೆಗೆ ಬೇಜಾರಾಗಿ ಆ ಮನೇನ್ ಮಾರಾಟ ಮಾಡ್ಬಿಟ್ರು, ಅವ್ರು ಬೇರೆ ಕಡೆ ಹೊರಟೋದ್ರು, ತಾಯಿ ಮಗ ಇಬ್ರು ಕಟ್ಟಡ ಮಾರಾಟ ಮಾಡ್ಬಿಟ್ಟು ಬೇರೆ ಕಡೆ ಖರೀದಿ ಮಾಡಿದ್ರು. ಇವನು ಹೊಸಬ ತಗೊಂಡಿದ್ನಲ್ಲ, ಅವನ ಆಲ್ಟ್ರೇಷನ್ ಮಾಡ್ಸಕ್ಕೆ ಅಂತ ಹೇಳಿ ಅದನ್ನ ಮನೆ ಅಗಿಯುವಾಗ ಇದು ಸಿಕ್ತು. ಅಲ್ಲಿ ಒಂದು ಅಸ್ಥಿ ಪಂಜರ ಬಿದ್ದಿತ್ತು ಕೈಯಲ್ಲಿ ಬಾಯಲ್ಲಿ ನಡುವೆ ಕ್ಯಾಂಡಲ್ ಹಿಡ್ಕೊಂಡಿದ್ದೆ. ಎಂತ ಹುಚ್ಚತನ ನೋಡಿ. ಅದ್ರ ಮುಂದೆ ರಾಶಿ ರಾಶಿ ಮುತ್ತು ರತ್ನ, ಅಂದ್ರೆ ಯಾರಿಗೋ ಮಾಡಿ ಹೊರಟೋದಂಗಾಯ್ತು. ತನ್ನವ್ರಿಗೆ ಸಿಗ್ಲಿಲ್ಲ, ತಾನು ಅನ್ಭವಿಸ್ಲಿಲ್ಲ, ತನ್ನವ್ರಿಗೂ ಸಿಗ್ಲಿಲ್ಲ, ಯಾರ ಬಾಯಿಗೂ ಹಾಕಿ ಹೊರಟೋಗ್ಬಿಟ್ಟ. ಸಾಕಷ್ಟು ಜನ ಹೀಗೆ ಅಂದ್ರೆ ದುಡ್ಡನ್ನ ಕೂಡಿಡಬೇಕು ಅನ್ನೋ ಒಂದು ವಿಷಯಕ್ಕೆ, ಅಥವಾ ಸಂಪತ್ತನ್ನ ಕೂಡಿಡಬೇಕು ಅನ್ನೋ ವಿಷಯಕ್ಕೆ ಸ್ವಂತಕ್ಕೂ ಅದನ್ನ ಬಳಸ್ತೇನೆ, ಸಾಕಷ್ಟು ಜನ ಇದೇ ರೀತಿ ನಡ್ಕೊಳ್ತಿರ್ತಾರೆ ಅಂತೇಳಿ ಈಗಿನ ಜಗತ್ತಲ್ಲೂ ನಾವು ಕಂಡು ಬರ್ತದೆ. ನಮಗೆ ಈ ತರ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇರುವಂತಹ ದುಡ್ಡನ್ನ ಸ್ವಲ್ಪ ಆದ್ರೂ ಸಮಾಜಕ್ಕೆ ವಿನಿಯೋಗ ಮಾಡೋದ್ರಿಂದ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಹೇಳ್ತಾ, ಇವತ್ತಿನ ದಾಸೋಹದ ಮೂಲಕ ಅದನ್ನ ಪರಿಹರಿಸಿಕೊಳ್ಳೋದು. ಹೌದು, ಅಹಂಕಾರದ ಪರಿವರ್ತನೆ, ಧನ ಮದದ ಅಹಂಕಾರದ ಪರಿವರ್ತನೆ ಹೇಗಾಗಬೇಕು ಅಂತಂದ್ರೆ ದಾಸೋಹದ ಮುಖಾಂತರ ಆಗ್ಬೇಕು ಅನ್ನೋದನ್ನ ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರೇ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ಸಿದ್ದರಾಮ ವಾಗ್ಮೋರೆ ಹಾಗೂ ಸಂಘಟಕರಿಂದ ಗೊಂದಲಿಗರ ಕಥೆ, ದಾಮಾಜಿ ಪಂಥ ಕಥೆ. ಬೋಲ್ ಭವಾನಿ ಮಾತಾ ಕೀ ಜಯ, ಸದಾನಂದಿ ಚಾವು ನಗರ ಕೋಟ್ ರಾಣಿ ಕೀ ಜಯ. ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ನಿತ್ಯ ನಾಮ ಸ್ಮರಣೆಯಲ್ಲಿಂದ ನಿತ್ಯ ದಿವಸ ನಿತ್ಯ ನಂದ, ನಿತ್ಯ ನಾಮ ಸ್ಮರಣೆಯಲ್ಲಿಂದ ನಿತ್ಯ ದಿವಸ ನಿತ್ಯ ನಂದ. ಭೂತನಾಗಿ ಬೋಧಲಿಂದ ಭೂತನಾಗಿ ಬೋಧಲಿಂದ ಬೇಟೆ ನಿಲದಾಗೆ ಬಂದ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ಸವಸಾರ ಸಾಯಸಲಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾವಸರಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾಯಸಲಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾವಸರಿಂದ ಸರ್ವಜನ ಕೇರಿತ ಮುಂದ. ಕತ್ತಲ ಕಾಳಗವಿದ ಕತ್ತಲ ಕಾಳಗವಿದ ಅತ್ತಿದಂಗೆ ನಿದ್ರಿಯ ತುಂದ, ಶರಣು ಬಂದಮ್ಮ ದಾಮಾಜಿ ಪಂತರು, ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತಹ ಘಟನಾ ನಾವು ಹೇಳ್ತಾ ಇದ್ದೇವೆ. ಮಹಾಪುರುಷರು ಸಂತ ದಾಮಾಜಿ ಪಂತರು, ಪಂಡರಿನಾಥನ ಭಕ್ತ ಬಿದ್ದರು. ಅವರ ಚರಿತ್ರೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸಂತ ಸಭಾ ನಿವ ಕುಂತ ಕೇಳರಿ ನಿಟು ವೇಕ ಚಿತ್ತ ಕಲವಿಕೆದೊಳಗ ಆಗಿದ ಮಾತ. ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಬಿದ್ದ ದಾಮಾಜಿ ಪಂತ, ಬೇಗು ಬೆಳಗ ಅವ ಭಜನೆ ಮಾಡುತ್ತಿದ್ದ ಬಿಠಲ ಬಿಠಲಂತ. ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ್ದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ್ದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ್ದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ್ದ ಸಾಕ್ಷಾಂತ. ಕಿಲಗೆಣಿಸುವಂತ ಕಿಣಸಿ ನೋಡಲ ತೇದ ಮರ್ತ್ಯದಲ್ಲಿ ಮಳೆಯ ಬೀಳಲಿಲ್ಲ ಭೂಮಿಯಲ್ಲೇ. ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಜೋಲಿ, ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಜೋಲಿ. ಚಂಡರ ಮಕ್ಕಳು ಭಿಕ್ಷ ಬೀಳುತ್ತಾರ ಹಾಕುವಾರು ಎಲ್ಲಿ, ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ, ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿಯಲ್ಲಿ. ಸುತ್ತಿನ ಜನ ಬಂದು ಮೂರ್ತಕ್ಕೆ ಹಾಕ್ಯರ ದಾಮಾಜಿ ಬದಲಿ, ನಿಮಗ ಬಿಟ್ಟು ಹೋಗುವುದು ನಾವು ಎಲ್ಲಿ, ಹೋಗುವುದು ನಾವು ಎಲ್ಲಿ. ಅನ್ನ ಹಾಕಿ ನೀವ ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ, ಅನ್ನ ಹಾಕಿ ನೀವ ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ. ಭಿಕ್ಷ ಬೀಳತೆ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ, ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ. ಯಾರಪ್ಪ ಮಂಗಳವೇಳ ಪಟ್ಟಣದಲ್ಲಿ ಸಂತ ದಾಮಾಜಿ ಪಂತರು ಇದ್ರು. ಸಂತ ದಾಮಾಜಿ ಪಂತರು ಸರ್ಕಾರಿ ಕೋಟದ ಕಾಲಿನ ಮೇಲೆ ವಾಚ್ಮ್ಯಾನ್ ನೌಕರಿ ಮಾಡ್ತಿದ್ರು. ಆ ಕಾಲಕ್ಕೇನಂದ್ರೆ ಹಸಿ ಬರಗಾಲ ಬಂತು, ಮೂರು ಅದ್ದಲದ ಮಾರಾಟ ಇದ್ರೆ ರೂಪಾಯಿದಾಗ ಬಾರಾಣೆ ಮಂದಿ ಸತ್ತು ಹೋದ್ರು, ಚಾರಣೆ ಮಂದಿ ಉಳಿದ್ರು. ಏನು ಏನಂತಾರ, ಚಾರಣೆ ಮಂದಿ ಉಳಿದಿಂದ ಬಂದು ಆ ದಾಮಾಜಿ ಪಂತನ ಬಲ್ಲಿ, ದಾಮಾಜಿ ಪಂತರೇ ನೀವು ಸತ್ಯ ಶರಣರು ಮಹಾನುಭಾವರು, ನಾವು ಅನ್ನ ಅನ್ನ ನೀರಿಲ್ದೆ ಸಾಯ್ಲಾತಿದ್ದೇವ ಮಹಾರಾಜರೇ, ನಮಗ ಒಂದ ಟೇಮದು ಅನ್ನ ಉಣಿಸಬೇಕ ದೇವಾ ಹೋ. ಅವಾಗ ದಾಮಾಜಿ ಪಂತರ ಏನಂತಾರ, ಸರ್ಕಾರ ಕೊಟ್ಟಿ ಖಾನಿ ಅದ, ಸರ್ಕಾರ ತೆಲಿ ಹಾರಿಸ್ದಾರ ನಂದು ಒಬ್ಬ ಒಂದೇ ಹಾರಿಸತ್ತು, ಖರೆ ಈಸ್ ಮಂದಿ ಬದುಕ್ತಾವಲ್ಲ ಜಗದಾಗ ಅಂತೇಳಿ ಕೋಟಿ ಖಾನ ಲೂಟ್ ಅಂದ್ರು. ಲೂಟ ಲಾಕೆ ತಡಾದ ಯಾವ ಶೇರ್ ಒಯ್ದ, ಯಾವ ಎರಡ್ ಶೇರ್ ಒಯ್ದ, ಯಾವ ನಾಲ್ಕ ಶೇರ್ ಒಯ್ದ, ಯಾವ ಚೀರದ ಗಣತಿ ತುಂಬಿಕೊಂಡು ಹೋದ. ಕೋಟಿ ಖಾನ ಖಾಲಿ ಆಯ್ತ್ರಿ, ಪುಕ್ಸಟ್ಟೆ ಪುರಾಣ ಉಂಡು ಹೋಗ ಉರಣ್ಣ ತಕೊಂಡು ಹೋದ್ರು. ಬಲ್ಲಿ ಥೋಡೆ ಮಂದಿ ಇದ್ರು, ನಮ್ಮಂತವ್ರು ನಿಮ್ಮಂತವ್ರು ಯಾಕೋ ಅಣ್ಣ. ನಾವ್ ದಾಮಾಜಿ ಪಂತನ ಬಲ್ಲಿ ಕೂಡ್ತೇವ್ ಖರೆ, ನಮ್ ಶೇರ್ ಯಾರ ಶೇರ್ ಜ್ವಾಳ ಒಯ್ಯಿಂದ ನಮ್ಮ ಪೈವ ಒಯ್ಯಂದಿಲ್ಲ. ಮತ್ ನಡ್ರಿ ಅಂದ ಭಾಷಾ ಹೋಗಿ ಬೀದರ್ ಕೋಟಿಗೆ ಅವನು ಶಿಕಾಯತ್ ಮಾಡಿ ಅಂದ. ದಾಮಾಜಿ ಪಂತನ ಬಲ್ಲಿ ಜಾಗ ಬಿಟ್ಕೊಟ್ಟು ಆ ಜಾಗದಾಗ ಹೋಗ್ಬೇಕಂತ ಇಬ್ಬರ ಅಣ್ಣ ತಮ್ಮರು ಕಲ್ತು ಯಾವ ಪ್ರಕಾರ ಜನ ಮಂದಿ ಹೊಂಟಾರ ಬೀದರ್ ಕೋಟಿಗೆ ಅಂತ ಆ ಜಾಗದಾಗ. ಒಂಡಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ. ಒಂಡಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಕ್ಕನಾಗಮ್ಮನ ಕರೆಸಿ. ಸಿಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಕರವಾಸಿ. ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಕರವಾಸಿ. ಹಾಗಾದರ್ ಮೈಮ ಹಿಂಗಾದರಿರವದು ಕೇಳಿರಪ್ಪ ಮನಸ್ಸಿಗೆ ಗುರು ಬರತಾನೆ ಮನೆಗೆ. ಒಂಡಣ್ಣ ಮಿಂಚಣ್ಣ ಮಾತ ಕೇಳಿ ಬಿಜಳಂಕ ಸಬ ನೆರಸಿ ಅಗನಾಗಮ್ಮನ ಕರೆಸಿ. ಅವಾಗ ರಾಜಾಗ ಬಂದು ನಮಸ್ಕಾರ ಮಾಡ್ಯಾರ. ಮಹಾರಾಜರೇ, ನಾವು ಮಂಗಳ ವೇಳಾ ಇರೋ ಮಂಗಳ ವೇಳಾ ಪಟ್ಟಣದವರು. ನೀವು ದಾಮಾಜಿ ಪಂತಕ್ಕೆ ಸರ್ಕಾರಿ ಕೋಟಿ ಖಾನ ಲೂಟ್ ಮಾಡ್ಲಾಕಿಕ್ಕಿರಿ, ಏನ್ ಕೈಲಾಕಿಟ್ರಿ ಸರ್ಕಾರ ಅಂದ. ಸರ್ಕಾರ ನೋಡ್ಬೇಕಂದ್ರ ಖಾನ ನೋಡ್ಬೇಕಂದ್ರ ಅವ್ರಿಗೆ ಲೂಟಿ ಮಾಡ್ಲಾಕಿಕ್ಕಿಲ್ಲ, ಅವ್ರಿಗೆ ನೋಡ್ಬೇಕಂದ್ರ ಕೈಲಾಕಿಕ್ಕಿದ್ದು. ಕೈಲಾಕಿಟ್ಟಿದ್ ಖರೆ ಮಹಾರಾಜ್, ನಿಮ್ಮ ಕೋಟಿ ಖಾನ ಲೂಟ್ ಮಾಡ್ಯಾಕ ನೀವ ಸರ್ಕಾರ ನಾವು. ಯಾಕಂದ್ರ ನಾಳೆ ಊರಾಗ ಬಂದು ಕೇಳಿರ್ಗಿನ ಯಾಕ್ರೋ ತಮ್ಮ ನೀವ್ ಯಾರ್ಬಿ ಬಂದ್ ನಮ್ಗೆ ಹೇಳಿಲ್ಲ ಅಂತ ಹೇಳಿ ಅದ ಸಲಾಗಿ ನಿಮ್ಗೆ ಸುದ್ದಿ ಮುಟ್ಟಿಸ್ಲಾಗ ಬಂದಿದ್ ಸರ್ಕಾರ ಅಂದ. ಯಾಕಂದ್ರೆ ಸುದ್ದಿ ಮುಟ್ಟಿಸ್ರಿ ಆ ಜಾಗದಾಗ ದಾಮಾಜಿ ಪಂತ ಜನ ಕೋಟಿ ಖಾನಿ ಲೂಟ್ ಮಾಡ್ಯಾರ ಅಂದ್ರ. ಭಾಷಾ ಕೇಳಿ ಬಹಳ ರೋಷ ತಾಳಿದ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ಸಿಟ್ಟಿಗೆ ಹೇರಿ ಬವ ಕೊಟ್ಟ ಹುಕುಮ ಬಂದಾನೆ ಕೊತ್ವಾಲ. ಸಿಟ್ಟಿಗೆ ಬಂದು ಬಂದನ ಕೊತ್ವಾಲ. ಸಿಟ್ಟಿಗೆ ಹೇರಿ ಬವ ಕೊಟ್ಟ ಹುಕುಮ ಬಂದಾನೆ ಕೊತ್ವಾಲ. ಸಿಟ್ಟಿಗೆ ಬಂದು ಹುಕುಮ ಕೊಟ್ಟನ ಬಂದಾನ ಕೊತ್ವಾಲ. ಆ ದಿವಸ ಬಿತ್ತ ಸೋಮಾರ, ಆ ದಿವಸ ಬಿತ್ತ ಸೋಮಾರ ಅದನ್ನೇ ತಯ್ಯಾರ. ನೂರಾರು ಮಂದಿ ಸಾಧೂರ, ನೂರಾರು ಮಂದಿ ಸಾಧೂರ, ನೂರಾರು ಮಂದಿ ಸಾಧೂರ ಸರ್ಕಾರಿ ಮಂದಿ ನೋಡ್ಯಾರ, ಸರ್ಕಾರಿ ಮಂದಿ ನೋಡ್ಯಾರ. ಜಗತಾರಿ ದಮಡಿ ಒಗದಾರ, ಜಗತಾರಿ ದಮಡಿ ಒಗದಾರ, ಜಗತಾರಿ ದಮಡಿ ಒಗದಾರ, ಜಗತಾರಿ ದಮಡಿ ಒಗದಾರ. ನಾವು ಅಲ್ಲಂತರ ಸಾಧೂರ, ನಾವು ಅಲ್ಲಂತರ ಸಾಧೂರ, ನಾವು ಅಲ್ಲಂತರ ಸಾಧೂರ, ನಾವು ಅಲ್ಲಂತರ ಸಾಧೂರ. ಇದ್ದ ಬರೀದನ್ನ ಕದ್ದು ಓಡುತ್ತಾರ ಸಿಗಬರದೆ ಅಂತ ಊರಿಗೆ ಕಾಳ ಏನು ಬಂತ, ಕಾಳ ಏನು ಬಂತ, ಊರಿಗೆ ಕಾಳ ಏನು ಬಂತ. ಮಂಗಳವಾಡಿನ ಪಟ್ಟಣದಲ್ಲಿ ಬಿದ್ದಾದ ಮದಿ ಬಂತ, ಮಂಗಳವಾಡಿ ಎಂಬ ಪಟ್ಟಣದಲ್ಲಿ ಬಿದ್ದಾದ ಮದಿ ಬಂತ. ಗೌರತಮಾನ ಹುಕುಂಕೆ ತಾವೇದ ರಾಜಾ ಬೋಲೆ ದಲ್ ಹಲೆ ಗರಿ ಬೋಲೆ ದಾಡಿ ಮಿಸಿನ ಹಲೆ ಹೋಗಂದ ಮಂಗಳ ಬೇಡಕ್ ಹೋಗಿ ಆ ದಾಮಾಜಿ ಪಂತ ಕೈಯಾಗ ಕೋಡ ಕಾಲಾಗ ಬೇಡಿ ಹಾಕಿ ತಗೊಂಡು ಬರಿ ತಮ್ಮ ಅಂದ. ರಾಜಾ ಕುಮ್ಕುಳ್ಳಾಗೆ ರಾಜನ ಮಾತು ಕೇಳ್ಕೊಂಡು ಹೋಗ್ಬೇಕಾದ ದಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ ಖಾನಿ ತರ್ಬೇಕಂದ. ಹುಕುಮ್ಕೆ ತಾಬೇದಾರ್ ಹೋದ್ರು ದಾಮಾಜಿ ಪಂತಗಾಗ ಏನಪ್ಪ ಕೈಯಾಗ ಬೇಡಿ ಕಾಲಾಗ ಕೋಡ ಹಾಕಿದ್ರು ನಡಿ ಜಲ್ಮ ಅಂದ್ರು ಪೊಲೀಸ್ದವ್ರು. ಪೊಲೀಸ್ದವ್ರು ತಕೊಂಡು ನಡೆದಾರ ಹೊಡ್ತಿ ಕಾರ್ ನಡೆಸಾರ ಮ್ಯಾಲಿಂದು ಹ್ಯಾಂಗಂತಾರ. ಪಂಡೇರಿನಾಥನ ಭಕ್ತ ಬಿದ್ರು ದಾಮಾಜಿ ಪಂತರು ಮನಸ್ಸಿನಾಗ ಏನಂತಾರ. ಹರ ಹರ ಹರ ಹರ ಸಂಬ ಸದಾ ಶಿವ ನೆನಸಿ ಬಿಟ್ಟು ಬಾನ ಬರ್ತೆದೋಳು ಎಂತ ಪುಣ್ಯವಾನ, ಎಂತ ಪುಣ್ಯವಾನ ಮರ್ತಗ ಎಂತ ಪುಣ್ಯವಾನ, ಮರ್ತಗ ಎಂತ ಪುಣ್ಯವಾನ. ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ, ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ, ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದರ ಮಾಡುತ್ತಾನ, ರೂಪಾಯಿ ಮೊದಲು ಮೊದಲ ಭಾಷೆಗೆ ಮಾಡುತ್ತಾನ, ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದರ ಮಾಡುತ್ತಾನ, ಮೊದಲ ಭಾಷೆಗೆ ಮೊದಲ ಮಾಡೋದಾನ, ಇವರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದನಿ ದ್ವಾರ, ಎಲ್ಲಿಂದ ಬಂದನಿ ದ್ವಾರ, ಎಲ್ಲಿಂದ ಬಂದನಿ ದ್ವಾರ, ಹಿಂದೆ ಬಂದನಿ ದ್ವಾರ, ದಾಮಾಜಿ ಪಂಥ ಕಳವ್ಯಾರ, ದಾಮಾಜಿ ಪಂಥ ಕಳವ್ಯಾರ, ವಿಟನಂತ ಕರಿತಾರ, ವಿಟನಂತ ಕರಿತಾರ, ವಿಟನಂತ ಕರಿತಾರ, ವಿಟನಂತ ಕರಿತಾರ, ಅವಾಗ ಪಂಡರಿನಾಥನ ಧ್ಯಾನ ಹಚ್ಚನ, ಪಂಡರಿನಾಥ ಆತ್ಮ ಪರಾತ್ಮ ತಿಳಿದವನೇ ಪರಮಾತ್ಮ, ಯಾರಿಗೆ ಗೊತ್ತಾಯ್ತದ ಅಂತರ ಸಾಕ್ಷಿದಾಗ ಭಗವಾನ್ ಗೊತ್ತಾಯ್ತು, ಯಾರ ಆತ್ಮದಾಗ ಏನದ ಅಂಬಾದ್ ಈ ಮಾನವ ಜನ್ಮದಾಗ ಬೇಗದಿ ಎಚ್ಚರ ಆಗೋತನ್ಮ, ಈ ಜನ್ಮ ಬರುವುದೆ ಒಮ್ಮ ಒಮ್ಮ ಹುಟ್ಟಿದೇವಂದ್ರ ಆ ಭಗವಂತನ ಧ್ಯಾನ ಮಾಡ್ಲತ್ತಾನ ಪರಮಾತ್ಮ ಧ್ಯಾನ. ಪಂಡರಿನಾಥಗ ಅರು ಉಂಟಾಯ್ತು, ಅರು ಉಂಟಾಗಿ ಕುಂಡ್ಯಾಗ ಲಂಗೋಟಿ, ಮೈ ಮ್ಯಾಲ ಚಿಂದೋಟಿ, ಹೆಗಲ ಮ್ಯಾಲ ಕೋರಿ, ಕೈಯಾಗ ಬಡಗಿ ತಕೊಂಡು ಆ ಸಿಕಿಂದ್ರ ಭಾಷನ ಬೀದರ್ದಾಗ ಬಂದು ಜ್ವಾರ ಅಂದ ನಮಸ್ಕಾರಿ ಅಂದ. ನಮಸ್ಕಾರ ಅಪ್ಪ, ನಮಸ್ಕಾರ. ಹಲೋ ತಮ್ಮ, ನೀ ಯಾವ ಊರವ, ಯಾಕೆ ಬಂದಿದ್ದಿಲ್ಲಿ? ಮಹಾರಾಜ್ ನೋಡ್ಬೇಕಂದ್ರ ಅದ ದಾಮಾಜಿ ಪಂತರ ಮಂಗಳವೇಳ ಪಟ್ಟಣಮ್ಮದಲ್ಲಿ ಅವ್ರ ಮನ್ಯಾಗ ನೋಡ್ಬೇಕಂದ್ರ ನಾನ್ ಕೆಲ್ಸ ಮಾಡ್ತೀನಿ ಮಹಾರಾಜ. ವಿಟ್ಯಾ ನಿನ್ ಹೆಸರು? ನನ್ನ ಹೆಸರು ವಿಟ್ಯಾ ಮಹಾರಾಜ. ಹಲೋ ತಮ್ಮ, ವಿಟ್ಯಾ ಇದ್ರೆ ಬರೋಬರ ಆಯ್ತು, ಅರೆ ಇಲ್ಲಿ ಯಾಕೆ ಬಂದಿದ್ಯ ಅಂದ. ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರು ಕೋಟಿ ಖಾಣಿ ಲೂಟ್ ಮಾಡಕ್ ಹಚ್ಚಾರ, ನೋಡ್ಬೇಕಂದ್ರ ಅವ್ರ ಪಳೆ ಪಾವಣೆ ಲೆಕ್ಕ ನಿಮ್ ಕುಳ್ಳಾಗ ಬಂದಂದ. ಭಾಷಾ ನಗು ಬಂತು, ಕುಂಡ್ಯಾಗ ಲಂಗೊಟ್ಟಿದ, ಮೈ ಮ್ಯಾಲ್ ಚಿಂದೊಟ್ಟಿದ, ಹೆಗಲ ಮ್ಯಾಲ್ ಕೋರಿಯದ, ನೋಡಿದ್ರ ಹುಚ್ಚನ ವೇಷ ಅದ, ಇವಾಗ ಏನಾದ್ರು ರೊಕ್ಕ ಕೊಡ್ತಾನ ಅಂತ ಪ್ರಧಾನಿ ಏನಂತಾನೆ? ಯಾಕೋ ಪ್ರಧಾನಿ ಹುಚ್ಚ ಬಂದಂಗ ಕಾಣಿಸ್ತದ, ಕಚೇರಿ ಕೆಳಗಿದ ನುಕ್ಲಾಕೋತಮ್ಮ ಅಂದ. ಏ ನೂಕ್ಲಾಕತ್ತರ ಅಲ್ಲ ಕೇಳ್ತಿರಲ್ಲ ಪ್ರಧಾನಿ, ನೂಕ್ಲಾಕುದ ಇದ್ರಂದ. ಮುಂದೆ ತಲೆಯಾಗ ಚಿಟ್ಟಿ ಇತ್ತು, ಚಿಟ್ಟಿ ಹಾರ ಹೊಡೆದ್ರು. ದಿಲ್ಲಿದಾಗ ಹೆಂಗ ರೊಕ್ಕ ತಯಾರಾಗ್ತಾವ? ಒಂದ್ ಕಡೆ ರೊಕ್ಕ ಲಾಲು ಹಸ್ರುಫೆ ಎಲ್ಲಾ ಬೀಳತ್ತು ತಕೊಂಡ್ರಿ ತಮ್ಮ ಕಾರ್ಕೊಂಡ್ ಮಂದಿ, ನೀವು ಲೆಕ್ಕ ಮಾಡ್ಕೊಡ್ರಿ, ನಿಮ್ ಕೋಟಿ ಖಾನ ರಕಮ್ ಏಟದ ಅಷ್ಟೆಲ್ಲ ಆಳ್ಕೊಡಿ ಎಲ್ಲ. ಚಿಟ್ಟಿ ಬಿಟ್ಲಾಗದ ಮುತ್ತು ಅವಳ ಬೆಳ್ಳಿ ಬಂಗಾರ ರೂಪಾಯಿ ಪಾಕಿಟ್ ಡಿಗ್ಗಿ ಬಿದ್ದಾಗದ. ಆ ಎಲ್ಲಾ ಮಂದಿ ಏನಂತಾರ ಮಹಾರಾಜ್, ಇದು ಕೋಟಿ ಖಾನದಾಗ ಚಿಟ್ಟಿ ಬರ್ದ್ ಕೊಡ್ರಿ, ದಾಮಾಜಿ ಪಂತ ನೋಡ್ಬೇಕಂದ್ರ ರಕಮ್ ಮುಡ್ತು ಅಂತ ಹೇಳಿ ಮುಡ್ತ. ಅವಾಗ ಪರಮೇಶ್ವರ್ ಏನಂತಾರ, ರಾಜ ಇದು ಪತ್ರ ಬರ್ಕೊಡ್ತಾರ, ದಾಮಾಜಿ ಪಂತನ ಮನೆಯಲ್ಲಿ ವಿಟ್ಯಾ ಅಂಬ ಕೆಲಸ ಮಾಡವ ಬಂದು ರಕಮ ಕೊಟ್ಟು ಹೋದ, ದಾಮಾಜಿ ಪಂತ ಕೋಟಿ ಖಾನ ಲೂಟ್ ಮಾಡಿದ್ವು ಅಂತ ಹೇಳಿ ರಸೀದ್ ಕೊಟ್ಟರು. ಆ ರಸೀದ್ ತಕೊಂಡು ಗುಪ್ತಾಗಿ ಪರಮೇಶ್ವರಿಗೆಂದು ಕೈಲಾಸ ಕಗೊಂಡು ಹೋಗ್ಯಾರ ದೇವ. ಕಾಳೇನ್ ಕಟ್ಟಿ ಈ ಕಾಡ ಆಗ್ಯಾರ, ಆ ಕಾಡ ಏನಾಗ್ಯಾರ, ದಾಮಾಜಿ ಪಂತಗ ಬೇಡಿ ಹಾಕೊಂಡು ಆ ಕಚೇರಿ ಎದುರು ತಂದ್ರು. ರಾಜ ಹಿಂಗೆ ನೋಡ್ದ ಕಣ್ಣಿಲಿ, ಏನಂತಾನ, ಈಗ ಅವನ ಮನಿ ಮನುಷ್ಯ ಬಂದು ರಕಮ್ಮ ಕೊಟ್ಟು ಹೋದ, ಎಲ್ಲೋ ಪ್ರಧಾನಿ ಆ ದಾಮಾಜಿ ಪಂತನ ಬೇಡಿ ಕಡಿರೋ ತಮ್ಮ ಅಂದ. ದಾಮಾಜಿ ಪಂತನ ಬೇಡಿ ಕಡಿಯಲ್ಲ ಕಡಾಲಾಜಾಗದಾಗ ದಾಮಾಜಿ ಪಂತನ ಬೇಡಿ ಕಡದಾರ್ ಮಹಾರಾಜ್. ಈಜ್ ನೋಡ್ಬೇಕಂದ್ರ ನನ್ನ ಕೈದಾಗ ಬೇಡಿ ಕಡಿ ಹಾಕೊಂಡು ನನ್ನ ಊರಾಗೆಲ್ಲ ತಿರುಸ್ಕೊಂಡು ಮೆರೆಸ್ಕೊಂಡು ಬಂದ್ರಿ. ಈಗ ನೋಡ್ಬೇಕಂದ್ರ ಈಗ ಬಂದಿದ ಮೇಲೆ ಬೇಡಿ ಕಡಿಲ್ಲ ತಿರು, ನನ್ನ ರಕಮ್ ನೀವು ಕೋಟಿ ಖಾನಿ ಲುಟ್ಟಿ ಮಾಡಿದೇನಾಯ್ತಲ್ಲ. ಯಾರೋ ತಮ್ಮ ಹೇಳ್ತಾ ಕೇಳ ದಾಮಾಜಿ ಪಂತ, ನೀನು ಮನಿದಾಗ ಯಾವ ಕೆಲಸ ಮಾಡವ ಇಟ್ಟೆ ಅಂಬ ಹೀಗೆ ಬಂದಿದ, ಬಂದು ರಕಮ ಕೊಟ್ಟು ರಸೀದ ತಕೊಂಡು ಹೋದ, ಅದ್ರ ಸಲ ಯಾಕೆ ಬೇಡಿ ಕಳೆದ ತಮ್ಮ? ನನ್ನ ಮನ್ಯಾಗ ನೋಡ್ಬೇಕಂದ್ರ ದಾಮಾಜಿ ಪಂತನ ಮನ್ಯಾಗ ಏನಂತಾರ, ನನ್ನ ಮನೆಯಾಗ ಎಲ್ಲಪ್ಪ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ, ನನಗ ಪತಿಯ ಪರದೇಶಿ ಇದ್ದೀನಿ, ನನ್ನ ಸಲ್ಯಾಕ ಬಂದ್ರ ಪಂಡರಾಪುರದ ಪಂಡರಿನಾಥ್ ಬಂದಿರ್ಬೇಕು ಅಂದ. ಅರೆ ಪಂಡರಪ್ಪರ ಪಂಡರಿನಾಥ್ ನಿನ್ನ ಬಲ ಬರ್ತಾ ಅಂದ್ರ ಮನುಷ್ಯ ಈ ಕಲಿಯೋಗ ಕಲಿಯೋಗದ ಎಲ್ಲ ಅಂದ. ಈ ಕಲಿಯೋಗ ಹೆಂಗದ ಅಂದ್ರ ಈಗಿನ ಈ ಜನ ಹೆಚ್ಚಿನ ಶಾಣೆ ತರ ಬುದ್ಧಿಯ ತೋಲ ಶತ ಕೋಟಿ ಕರ್ಮ ಮಾಡುತ್ತಾರ ಅಂದೋದಿಲ್ಲ, ಶಿವನೆಂಬ ಶಬ್ದ ಇವರ ಬಾಯಿಗೆ ಬರೋದಿಲ್ಲ. ಇವರ ತಕ್ಕ ಬಿಟ್ಟನಪ್ಪ ಮರಜಿ ಮನೆ ಆಗಿಲ್ಲ, ಪೂಜೆ ಕುಳಿಗೆ ಏ ಜೀತಿ ಮಾಡ್ಯನಲ್ಲ, ನೋಡ್ಕೊರಿ ಟೀಕಾ ಮಾಡ್ಕೊರಿ ತೂಕ ಕಾಯವ ಪೂರ ತನ್ನ ಭಕ್ತಿ ತನ್ನ ಹಂತ್ಯಕ, ಯಾರ ಭಕ್ತಿ ಅವ್ರ ಹತ್ಯಕದ ತಮ್ಮ ಎಲ್ಲೋ ಅಂದ. ಆ ಬಂದ ಪಂಡರಿನಾಥ ಇನ್ನೊಮ್ಮೆ ತೋರಿಸಿ ಚಲೋ ಅದ ಮಾತ್ರ ನಿನ್ನ ಬೇಡಿ ತಯಾರದ ಅಂದ. ಮಹಾರಾಜ ನೋಡ್ಬೇಕಂದ್ರ ದಾಮಾಜಿ ಪಂತ್ರ ಏನಂತಾರ ಜಾಗದ, ನಾನು ಮನುಷ್ಯನ ಆಗ್ಬೇಕು. ಹೆಂಗದ ಕೇಳು, ಇರು ಹೋಗ್ಲಾಕ ಬಿಸ್ ಅಂದಿಲ್ಲ, ಹೋದ್ರ ಆನೆ ಗುಡ್ಡ ಎಲ್ಲ ಹೋಯ್ತು ತಮ್ಮ. ಏನ್ ಕರೆಯದ ಸುಳ್ಳದ ಕರೆಯದ ಅದಕ್ ನಡ್ರಿಂದ ರಾಜ ಪ್ರಜಾ ಎಲ್ಲ ಚಂದ್ರಭಾಗ್ಯದಾಗ ಹೋಗಿ ನಿಂತಾರ. ಆ ಚಂದ್ರಭಾಗ್ಯದಾಗ ನಿಂತು ಆ ಪಂಡರಿನಾಥಗೆ ಏನಂತಾರ, ಏಕಾಂತ ದರ್ಶನ ಕೊಟ್ಟಿ ವಿಠೋಬಾ ಲೋಕಾಂತ ಗುಡು ಅಮ್ಮ, ಪಾಂಡುರಂಗ ಲೋಕಾಂತ ಗುಡು ಅಮ್ಮ, ಪಾಂಡುರಂಗ ಲೋಕಾಂತ ಗುಡು ಅಮ್ಮ, ಪಾಂಡುರಂಗ ಲೋಕಾಂತ ಗುಡು ಅಮ್ಮ. ಸಂತಸ ಕೋಮನಿ ನೀರ ಕೊಟ್ಟಿವಿ, ಸಂತಸ ಕೋಮನಿ ನೀರ ಕೊಟ್ಟಿದೆ, ಸಂತಸ ಕೋಮನಿ ನೀರ ಕೊಟ್ಟಿದೆ, ಸಂತಸ ಕೋಮನಿ ನೀರ ಕೊಟ್ಟಿದೆ. ಲೋಕ ಮೋಕನಲ್ಲ ಅಗಳ ಕೈಜಮ್ಮ, ಪಾಂಡುರಂಗ ಅಗಳ ಕೈಜಮ್ಮ, ಹೇ ಪರಮೇಶ್ವರ ಏಕಾಂತ ದರ್ಶನ ಕೊಟ್ಟಿ ಬಿಟ್ಟು ಬಾ ಲೋಕಾಂತ ಕೊಡು ಅಮ್ಮ, ಜನ ರಾಜಾ ಪ್ರಜಾ ಎಲ್ಲ ಬಂದರ ಎಲ್ಲರ ದರ್ಶನ ಕೊಡು ಅಪ್ಪ ಅಂದ. ದರ್ಶನ ಕೊಡಪ್ಪ ಅಲ್ಲಾಕೆ ದಾಮಾಜಿ ಪಂತರ ಮನುಷ್ಯನ ನೋಡ್ಬೇಕಂದ್ರೆ ವಿಠಲ ವಿಠಲ ಅನ್ಕೊತ ಜಾಗದ ಸಾಕ್ಷಾತ್ ರೂಪ ಪಂಡರಿನಾಥ ಸಾಕ್ಷ್ಯ ರೂಪ ಗಾಯ. ದಾಮಾಜಿ ಪಂಥ ಇದು ಪಂಡರಿ ರಥದ ರೂಪ ಆಯ್ತು. ನಾನು ಬೀದರ್ ಕೊಟ್ಟಿದ ನನ್ನ ದರ್ಬಾರ್ದಾಗ ಯಾವ ಮನುಷ್ಯ ಬಂದಿದ, ಗುಂಡ್ಯಾಗ ಲಂಗೋಟಿ, ಮೈ ಮ್ಯಾಲ ಚಿಂದೋಟಿ, ಹೆಗಲ ಮ್ಯಾಲ ಕೋರಿ, ಕೈಯಾಗ ಬಡಗಿ, ಆ ರೂಪ ತೋರಿಸು ತಮ್ಮ ನನಗ ಅಂದ. ಆ ರೂಪ ತೋರಿಸಲಾಗೆ ಅಂತಾರ ಅಬಾ ಜಾಗದ ದಾಮಾಜಿ ಪಂಥ. ನಾನು ಮನುಷ್ಯನಾಗ ಭಗವತ್ ದೇವ್ರಿ ನೆನೆಸ್ಲತ್ತಿದ ನೋಡ್ಬೇಕಂದ್ರ ಆ ರೂಪ ತಗೊಂಡ ಹೋಗ್ಯಾರ ಮಹಾರಾಜ ದರ್ಬಾರ್ದ ಹೋಗಿ ನನ್ನ ನೋಡ್ಬೇಕಂದ್ರ ಸಾಲ ಅಂಬಾತಿ ತೀರಿಸ ಬಂದ. ಬಿಟ್ಟು ವಿಠಲ ವಿಠಲ ಅನ್ಕೋತ ಆದ ಪಂಡರಿನಾಥ್ ಮಹಾರಾಜ ನೆನೆಸ್ಲತ್ತಾರ ಆ ಜಾಗದಾಗ. ಅವಾಗ ಪಂಡರಿನಾಥ ಗರು ಉಂಟಾಯ್ತು, ರೂಪ ತೆಗೆದ್ರು ಏನಪ್ಪ ಹ್ಯಾಂಗ ಬೀದರ ಪಾಟಿಗೆ ಬಂದಿರು, ಆ ಪ್ರಕಾರ ರೂಪ ಛಕ್ಕಂತ ತೋರಿಸಿದ್ರು. ಧನ್ಯ ಧನ್ಯ ರಾಮಾಜಿ ಪಂಥ, ಇಂತ ಕಲಿಯೋಗದ ನೀವು ಕರಿತಾಲಿ ಮಾನವಾಗಿ ಪರಮೇಶ್ವರನ ಭೇಟಿ ಮಾಡಿಸಿದೆ ಅಂದ್ರ ನೀ ಏನ ಸಾಮಾನ್ಯ ಮನುಷ್ಯ ಅಲ್ಲ, ನೀ ಅಂದ್ರ ಬಹಳ ಒಂದು ಮಹಾನ ಸತ್ಪುರುಷದಂತಿ ರಾಜಾ ಪ್ರಜಾ ಎಲ್ಲ ಸಾಷ್ಟಾಗ ನಮಸ್ಕಾರ ಹಾಕ್ಯಾರ. ಸಾಷ್ಟಾಗ ನಮಸ್ಕಾರ ಹಾಕಿ ಏನಂತಾರ, ಏನ್ ಕೇಳ್ತಿ ಕೇಳು ರಾಮಾಜಿ ಪಂಥ ಅಂದ. ಏನು ಬೇಡ, ಬಳ್ಳಿ ಬೇಡ, ಬಂಗಾರ ಬೇಡ, ನನಗ ರಾಜೋಟಿಕೆ ಬೇಡ, ಏನು ಬೇಡ, ನಿನ್ನ ನಾಮಸ್ಮರಣಿ ಏನದ ನನ್ನ ಮುಖದಾಗ ಸದಾ ಇರ್ಲಿ, ಮತ್ತೆ ಪಂಡ್ರಾಪುರದಾಗ ಏನಂದ್ರೆ ನಿನ್ನ ಚರಣದಾಗ ನನಗಿಷ್ಟು ಜಾಗ ಕೊಡ್ರಿಯಪ್ಪ ಅಂತ. ಯಾಕಾರ ಮಹಾರಾಜನ ಯಾಗ ಕೊಡ್ತಾ ಅಂದ್ರ ಆ ಪಂಡರಿನಾಥ್ ಮಹಾರಾಜ ನೋಡ್ಬೇಕಂದ್ರ ವಿಠಲ ಪಾದ ಈಗ ಏನದ ಪಂಡ್ರಾಪುರದಾಗ ಪೈಲೆ ಪೂಜೆ ಪಂಡರಿನಾಥ ಬಿಟ್ಟು ದಾಮಾಜಿ ಪಂಥಗಾಗ್ತದ ಪೈಲೆ ಪೂಜೆ, ಎರಡನೇ ಪೂಜೆ ಏನಂದ್ರ ದಾಮಾಜಿ ಪಂಥಗಾಗ್ತದ ಸಾಧು. ಆಗಾದು ಸುಮ್ಮನಿಲ್ಲ, ಸಾಧನ ಮಾಡಿ ನೋಡಿಲ್ಲ ನೀವು ಅಂತೀರಿ ಎಲ್ಲ. ಈ ಮಾರ್ಗ ಏನದ ಸಾಧು ಸಂತರ ಮಾರ್ಗ ಏನದ ಬಹಳ ದೊಡ್ಡದದ. ಅದಕ್ಕ ಕಲಿಯೋಗದಾಗನು ಪವಾಡ ಪುರುಷರಾಗಿ ದಾಮಾಜಿ ಸಂತ ಪಂಡ್ರಾಪುರದಿಂದ ಬಂದು ಪಂಡರಿನಾಥಕ್ಕೆ ತೋರಿಸಿದ್ರು. ರಾಜ ಪ್ರಜಾ ಎಲ್ಲ ಆನಂದ ಆಗ್ಯದ ಆನಂದ ಆಗಿ ಏನಂತಾರ, ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡದಕ, ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗುವದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗುವ ಮರ್ಸ ಕಟ್ಟಿ ಹೋಗಾಮಿ ಐದ ದಿನ ಕ ತಾಯಿ ಜಗದಾಂಬನ ಸೇವಾ ಮಾಡಿರುವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ. ಮುರಯಾಳಿ ನಿಮ್ಮ ಪೂಜೆ, ಮುರಯಾಳಿ ನಿಮ್ಮ ಪೂಜೆ, ಸುರಿಯ ಹೊಂಟದ ಕ ತಾಯಿ ಜಗದಾಂಬನ ಸೇವಾ ಮಾಡದಕ, ಹರಿ ನಡೆಯುವ ತುಳಜಾಪುರಕ ತಾಯಿ ಜಗದಾಂಬನ ಸೇವಾ ಮಾಡೋದಕ, ಓತು ಸೇವ ಬಾಳೆ ಹಣ್ಣ ಉಳಿಯ ತುಂಬಾದಗ, ಹೊಕ್ಕುತ್ತಿ ಬಾಳೆ ಹಣ್ಣ ಉಳಿಯ ತುಂಬಾದಗ. ದಾಳ್ಸಗಿ ಕರ್ಪರ ದೀಪ, ದಾಳ್ಸಗಿ ಕರ್ಪುರ ದೀಪ, ಅಂಬನ ಬೆಳಕ ತಾಯಿ ಜಗದಾಂಬನ ಸೇವಾ ಮಾಡಕ. ಉಗಾರಿ ನಡೆಯುವ ಕೃಷಪುರ ಕಬ್ಬು ಬಾಳಿ ತೆಂಗಿನ ಮರವು ದೇವಿ ಕೊಂದಾಳಕ, ಕಬ್ಬು ಬಾಳಿ ತೆಂಗಿನ ಮರವು ದೇವಿ ಕೊಂದಾಳಕ, ಕಬ್ಬು ಬಾಳಿ ತೆಂಗಿನ ಮರವು ದೇವಿ ಕೊಂದಾಳಕ, ಕಬ್ಬು ಬಾಳಿ ತೆಂಗಿನ ಮರವು ದೇವಿ ಕೊಂದಾಳಕ. ತಡ ನಿದ್ದೆ ಬಾ ತಾಯಿ ಭಕ್ತರ ಮನೆಗ, ತಾಯಿ ಜಗದಾಂಬನ ಸೇವಾ ಮಾಡಕ. ಹೋಗಾರಿ ನಡೆಯುವ ಸೇವಾ ಮಾಡೋ ಗಡಿ ಗಡಿ ನಾವತು ಮಾರಿ ತುಳಜಾಪುರತು ತಾಯಿ ಗೊಂದಲ ಆಲ್ಯಾವೆ, ತುಳಜಾಪುರತು ತಾಯಿ ಗೊಂದಲ ಆಲ್ಯಾವೆ, ತುಳಜಾಪುರತು ತಾಯಿ ಗೊಂದಲ ಆಲ್ಯಾವೆ.